ಸರಿಯಾಗಿ ಒಯ್ದಿಕ್ಕಿಸಿದ ನಾ ಮಾರ್ಕೆಟ್ ಖರ್ಚಲ್ರಿ, ನಾ ಕುತ್ತು ಮಾರ್ತೇವ್ರಿ. ಆ ಮುಂಜಾನೆ ಏಳರಟ್ಲೆ ಎಲ್ಲ ನೌಕರದವ್ರು ಬಂದ್ ಕಿಸಿಂದ್ರೆ ನಮ್ದೇ ಕೈಪಲ್ಯ ಇದು ಮಾಡ್ಕೋತ ಹೋಗ್ತಿದ್ದೇವ್ರಿ. ಅವಾಗ ಏನ್ ಮಾಡ್ತಿದ್ದೇವ್ರಿ, ಸರ್ಕಾರಿ ಗೊಬ್ಬರ ಮತ್ತ ಇದು ಹಾಕಿ ವಾಪಸ್ ಕಿಸಿಂದ್ರ ನಾವ್ ಬೆಳಿತಿದ್ದೇವ್ರಿ. ಏನ್ ಮುಂದ ಈ ಕಡೆ ಕೃಷಿ ಹೊಂಡ ಮಾಡೋಣ, ಕೃಷಿ ಇವ್ರು ಬರ್ಲಾಕತ್ತರು. ಅವ್ರು ಏನಂದ್ರು, ನೀವು ಕೃಷಿ ಹೊಂಡದ ಕೂಡ ಕೋಳಿ ಸಾಕ್ರಿ, ಕುರಿ ಸಾಕ್ರಿ, ಎಮ್ಮಿ ಸಾಕ್ರಿ, ನೀವು ರಾಸ ಇದು ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಕಾಯಿಪಲ್ಲೆ ಮಾಡಲಣ. ಈಗ 7 ವರ್ಷ ಐತ್ರಿ ನಾವು ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಬದನೆಕಾಯಿ, ತಮಾಟಿ, ಮೆಣಸಿನ್ಕಾಯಿ ಇವು ಎಲ್ಲ ತರ್ಕಾಕ, ಕೊತ್ತಂಬರಿ, ಪಾಲಕ್ ಇವು ಎಲ್ಲ ಏನೈತಲ್ರಿ, ನಾವು ಸರ್ಕಾರಿ ಗೊಬ್ಬರ ಇಲ್ಲಾರ್ದೆ ನಾವು ಮಾಡ್ತೇವ್ರಿ. ನಮ್ಮ ಕುರಿ ಕೋಳಿ ಗೊಬ್ಬರ ಎಲ್ಲ ಏನೈತಿ ಇದರಿಂದ ಮಾಡ್ಕೋತೇವ್ರಿ. ಮತ್ತು ಇಟ್ನಳ್ಳಿ ಫಾರ್ಮ್ದಿಂದ ಅಲ್ಲಿ ಎರೆಹುಳು ಗೊಬ್ಬರ ಇವು ಹುಳ ತೊಗೊಂಬಂದು ಕಿಸಿಂದ್ರ ಇದು ಮಾಡಿ ಎರೆಹುಳು ಗೊಬ್ಬರ ತಯಾರು ಮಾಡಿ ಅದನ್ನು ಹಿಡಿ ಹಿಡಿ ಹಿಡಿ ಎಲ್ಲ ಗಿಡಗಳಿಗೆ ಕಟ್ಟಿ ನಾವು ಉಪಯೋಗ ಮಾಡ್ಕೋತೇವ್ರಿ. ಕುರಿದು ಮತ್ತು ಎಮ್ಮಿದು ಎಲ್ಲ ಉಚ್ಚಿ ಅದೆಲ್ಲ ಗೊಳೆ ಮಾಡಿ ಕಿಸಿಂದ್ರೆ ಅದೇ ಸಿಂಬಿಡಿಸ್ತೇವ್ರಿ. ಈಗ ನಾವು ಎಲ್ಲರೂ ಬಿಜಾಪುರಕ್ಕೆ ಹೋಗಿ ಕಿಸಿಂದ್ರೆ ಎಣ್ಣೆ ತೊಗೊಂಬರ್ತಾರೆ, ಇಲ್ಲ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಹಾಕಿ ಕಿಸಿಂದ್ರೆ ಕುಟ್ಟಿ ಕಿಸಿಂದ್ರೆ ಅದನ್ನು ರಸ ಮಾಡಿ ಕಿಸಿಂದ್ರೆ ನಾವು ಸ್ಪ್ರೇ ಮಾಡಿದ್ರು ಸದ್ಯಕ್ಕೆ ನಮಗೆ ಹುಳ ಆಗಲ್ಲ, ಏನೂ ಇಲ್ಲ. ನಾವು ಕಾಯಿಪಲ್ಯದಾಗ ಇದು ಐತ್ರಿ, ನಮ್ಮ ಮಾರ್ಕೆಟ್ನಾಗ ಆದರೂ 11 ರಟ್ಲೆ ನಮ್ಮ ಕಾಯಿಪಲ್ಯನೂ ಕಲಾಸ್ ಆಗಿಬಿಡ್ತದೆ ರೀ. ಎಲ್ಲ ಮಂದಿ ನೌಕರದವ್ರಂತೂ ನಮ್ಗೆ ಎಲ್ಲರೂ ನಾವು 8 ರೂಪಾಯಿ ಹಚ್ಚಿದ್ರು, ನಾವು 10 ರೂಪಾಯಿ ಹಚ್ಚಿದ್ರು ಸದ್ಯಕ್ಕೆ ನಮ್ಮ ಕಾಯಿಪಲ್ಯ ಎಂದು ನಿಂದ್ರದ್ರು. ಅಂದ್ರೆ ನೀವೇನು ಕಾಯಿಪಲ್ಯ ಬೆಳೀತಾ ಇದ್ರಿ, ಅದ್ರ ಮ್ಯಾಲ ರಾಸಾಯನಿಕ ಉಪಯೋಗ ಮಾಡ್ತಾ ಇಲ್ಲ, ಯಾವುದೇ ಒಂದು ಔಷಧ ನೀವು ಉಪಯೋಗ ಮಾಡ್ತಾ ಇಲ್ಲ, ಬರೇ ಏನು ಈ ಬೆಳ್ಳುಳ್ಳಿ ರಸ ಇರ್ಬೋದು, ಮೆಣಸಿನಕಾಯಿ ರಸ ಇರ್ಬೋದು, ಇಂಥವ ಏನು ಆಮೇಲೆ ಆಕಳ ಒಂದು ಗೋಮೂತ್ರ ಏನದ ಅದನ್ನು ಉಪಯೋಗ ಮಾಡ್ತಾ ಇದ್ರಿ, ಸಾವಯವ ಅಷ್ಟೇ ಉಪಯೋಗ ಮಾಡ್ತಾ ಇದ್ರಿ, ಔಷಧ ಉಪಯೋಗ ಮಾಡ್ತಾ ಇಲ್ಲ? ಔಷಧ ಅಂತೂ ಹೊಡೆದಲ್ರಿ, ಅದೇ ಇವೇ ಸಾವಯವ ಒಳಗಿದೆ. ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಹೆಚ್ಚಾಕಿರ್ತೇವಲ್ರಿ, ನಮ್ಗೆ ಹೆಚ್ಚಾಗಿ ನಮ್ಮ ಕಾಯಿಪಲ್ಯಕ್ಕೆ ರೋಗೇ ಬರೋದಲ್ರಿ. ನಾವು ಒಂದ ಬಿಗೇಕ 4 ಟ್ರ್ಯಾಕ್ಟರ್ ಅಂತೇ ಗೊಬ್ಬರ ಒಗಿತೇವ್ರಿ ಕಾಯಿಪಲ್ಯ ಮಾಡ್ಬೇಕಪ್ಪ ಅಂತಂದ್ರೆ. ಆಯ್ತು, ನಾವು ಕೊಂಡು ತಗೊಳ್ಳಲ್ರಿ, ನಮ್ಮಲ್ಲೇ ತಯಾರು ಮಾಡಿ ನಮ್ಮಲ್ಲೇ ನಮ್ಮ ಹೊಲಕ್ಕೆ ಹಾಕ್ತೇವ್ರಿ. ಎಲ್ಲಿ ಗೊಬ್ಬರ ಹಾಕಿರ್ತೇವೆ ಅಲ್ಲೇ ಕಾಯಿಪಲ್ಯ ಮಾಡ್ತೇವ್ರಿ. ಈ ಗೊಬ್ಬರ ಮಾಡಬೇಕು ಅಂತಂದ್ರೆ ಅದಕ್ಕಾದ್ರೂ ಸಾಕಷ್ಟು ಸಗಣಿ ಬೇಕಾಗ್ತದೆ, ಆಮೇಲೆ ಏನು ಒಕ್ಕಲ್ತನದೊಳಗೆ ಉಳಿದಿರ್ತದ ನೋಡ್ರಿ, ಎಲ್ಲ ಬೆಳೆಯ ಉಳಿಕೆಗಳೇನು ಉಳಿದಿರ್ತಾವ ಅವನ್ನು ಸಹಿತ ನೀವು ತಿಪ್ಪಿ ಗೊಬ್ಬರಕ್ಕೆ ಉಪಯೋಗ ಮಾಡ್ತಾ ಇದ್ರಿ? ಎಲ್ಲ ತಿಪ್ಪಿ ಒಳಗೆ ಹಾಕಿ ಅದನ್ನ ಜಿಸಿಪಿಲೆ ಕಲಸಿ ಕಟ್ಟಿ ಮಾಡಿ ನೀರು ಬಿಟ್ಟು ಅದಕ್ಕೆ ನಾವು ಕೊಳಸದೊಳಕ್ಕೆ ಹೊಲಕ್ಕೆ ಇದಾಗ್ತೇವೆ. ಅಂದ್ರೆ ಏನೀಗ ನಮಗ ಬೆಳೆ ಬೆಳೆದ ಮೇಲೆ ಸಿಗ್ತಿರ್ತದ, ಅದನ್ನ ಕಾಳು ತಕ್ಕೋತೀವಿ ಅಥವಾ ಎಲೆ ತಕ್ಕೋತೀವಿ, ಹಣ್ಣು ತಕ್ಕೋತೀವಿ, ಅದ್ರ ನಂತರ ಏನು ಗಿಡದ ಭಾಗಗಳು ಉಳಿತಾವ, ದಂಟ ಇರ್ಬೋದು, ಎಲೆ ಇರ್ಬೋದು, ಬೇರ್ ಇರ್ಬೋದು, ಕುಳೆ ಇರ್ಬೋದು, ಇವನ್ನೆಲ್ಲ ನೀವು ಎಲ್ಲ ಸಂಗ್ರಹ ಮಾಡಿ ನೀವು ಎಲ್ಲ ತಂದು ಕಿಸಿಂದ್ರೆ ಮಗ್ಗಲ್ ಕಿಟ್ಟಿರ್ತೇವ್ರಿ. ಅದು ಮಗ್ಗಲ್ ಕಿಟ್ಟ ಕಿಸಿಂದ್ರೆ ನಾವು ಕಲಸು ಒಳಗ ಬುಕ್ಣಿ ಮಾಡಿ ಕಿಸಿಂದ್ರೆ ಅದಕ್ಕೆ ಕಲಿಸ್ತೇವ್ರಿ. ಮತ್ತೆ ನಮ್ಮ ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆ ನಾವು ಮಿಷಿನ್ ತಂದೇವ್ರಿ, ಅದು ಮಿಷಿನ್ದಾಗ ಹಾಕಿ ನಾವು ಬುಕ್ಣಿ ಮಾಡಿ ಕಿಸಿಂದ್ರೆ ತಿಪ್ಪಿಯಾಗಿ ಒಗೆದು ಬಿಡ್ತೇವ್ರಿ. ನಾವು ಹಂಗೆ ದಮ್ಮ ಉದ್ದ ದಂಟ ಅದು ಹಿಂಗೆ ಒಗೆಯಲ್ರಿ, ಯಾಕಡೆ ಆದರೂ ಒಂದು ಪೋಟಿನ ಒಳಗೆ ಚೂರು ಮಾಡಿ ಕಿಸಿಂದ್ರೆ ಅದ್ರಾಗ ಒಗಿತೇವ್ರಿ. ನಮ್ಮ ಮಿಷಿನ್ ಐತ್ರಿ, ಎಮ್ಮಿಗೆ ಕತ್ತರಿಸಿ ಹಾಕ್ತೇವ್ರಿ, ಎತ್ತಿ ಕತ್ತರಿಸಿ ಹಾಕ್ತೇವೆ. ಅವು ಅದು ಹಾಕಿ ಹಿಂದಾಗಡೆ ಕಾಲ ಒಗಿತೇವ್ರಿ, ಕಾಲಂದು ಅದು ಹೆಂಡಿ ಚುಪ್ಪಾಟಿ ಎಲ್ಲ ಒಗಿಕ್ಸಂದ್ರೆ ಅವಾಗ ಅಲ್ಲಿ ಒಗೋದು ಬಳಕೆ ಗೊಬ್ಬರ ತಯಾರಾಗ್ತದೆ. ಮಶಾಕ್ ಸಾಬ್ ಅವ್ರೆ, ಈಗ ನೋಡ್ರಿ 40 ವರ್ಷದಿಂದ ನೀವು ಮಾಡ್ತಾ ಇದ್ದೀವಿ ಒಕ್ಕಲ್ತನ ಅಂತ ಹೇಳಿದ್ರಿ, ಅವಾಗ ಮಾಡೋದಕ್ಕೂ ಏನು ಒಕ್ಕಲ್ತನ ಈಗಿನದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರಬೇಕು. ಬರ್ತಾ ಬರ್ತಾ ಬರ್ತಾ ನೀವೇನು ತಂತ್ರಜ್ಞಾನ ಬರ್ತದ ಕೃಷಿ ಒಳಗೆ ಅದನ್ನೇನು ಕಲ್ಕೋತ ಬಂದಿರಿ, ಟ್ರೈನಿಂಗ್ ತಗೋತ ಬಂದಿರಿ, ಹೆಂಗ್ ಮಾಡಿದ್ರಿ ಇದ್ರ ಬಗ್ಗೆ? ಇಲ್ರಿ, ನಾವು ಮೊದಲಂತೂ ಬೋದ್ ಬಿಡೋದು ಗೊಬ್ಬರ ಒಗೆದು ಇದು ಮಾಡ್ಕೋತ ಹೋಗ್ತಿದ್ದೇವ್ರಿ. ಹಿಂದಾಗಡೆ ನಮ್ಮ ಇಟ್ನಳ್ಳಿ ಫಾರ್ಮ್ಗ 3 ಜನ ನಮಗ್ ಟ್ರೈನಿಂಗ್ ಕರೆದ್ರು. ನಾವು ಅಂದೇವು 3 ದಿನದಾಗ ನಮ್ಗೆ ಅದರ ಏನೂ ಮಾಹಿತಿ ಆಗಲ್ರಿ. ನಮಗೆ ಒಂದು 4-5 ದಿನ ರೀ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ಒಂದು ಸ್ವಲ್ಪ ತಲೆಯಾಗ ಬರ್ತಾರೆ ಸಾಹೇಬ್ರ, ನಾವು ಮತ್ತೆ ಹೋಗೋಣ, ಮತ್ತೆ ನಾವು ಅದೇ ಮಾಡ್ಕೋತ ಹೋಗ್ತೇವ್ರ. ನಾನು ಅವ್ರೇನು ಮಾಡಿದ್ರಿ, ಬೇಡ ಬೇಡ ನಿಮ್ಗೆ ಧಾರವಾಡ ಕಳಿಸ್ತೇವೆ ಕಿಸಿಂದ್ರೆ 5 ದಿವಸ ನಮಗೆ ಟ್ರೈನಿಂಗ್ ಧಾರವಾಡ ಕಳಿಸೋದ್ ಬಳಕ್ರಿ. ಅಲ್ಲಿ ಧಾರವಾಡದಾಗ 5 ದಿನ 40 ಮಿನಿಟ್ಗೆ ಒಬ್ಬರು ಸಾಹೇಬ್ರು ನಮಗೆ ಕೋಳಿದ ಬಗ್ಗೆ, ಕುರಿ ಬಗ್ಗೆ, ಎಮ್ಮಿ ಬಗ್ಗೆ ಇವೆಲ್ಲ ಟ್ರೈನಿಂಗ್ ಕೊಟ್ರಿ. ಅಲ್ಲಿ ಟ್ರೈನಿಂಗ್ 5 ದಿವಸ ಮುಗಿದ ಬಳಿಕ ಅವರು ಒಂದು ಫಾರಂ ಕೊಟ್ರಿ, ನೀವು ಇಲ್ಲಿದ್ದ ಹೋದ ಬಳಿಕ ನಮ್ಮ ಇದ್ರಾಗ ಏನು ಕಲ್ತು ಕಿಸಿಂದ್ರೆ ನೀವು ಪರೀಕ್ಷೆ ಮಾಡ್ಕೊಂಡಿರ್ತಲ್ಲ ಅದು ಮಾಡೋದ್ ಬಳಿಕ ನೀವು ಈ ಬುಕ್ನ್ಯಾಗ ನೀವು ಏನೇನು ಮಾಡಿರಿ ಅನ್ನೋದು ಈ ಫಾರಂನ್ಯಾಗ ತುಂಬಿ ಕಿಸಿಂದ್ರೆ ನಮಗೆ ಕೊಡ್ರಿ ಅಂತ ಅವರೇ ಒಂದು ಕಾರ್ಡ ಕೊಟ್ರಿ, ಅವ್ರು ಸಿಗಿಟ್ ಹಚ್ಚಿ ಕೊಟ್ರಿ. ನಾನು ಬಂದ ಬಳಿಕ ಏನು ಮಾಡಿದ್ರಿ, ಬೆಂಗಳೂರು ಕಡೆ ಒಯ್ದು ತೋರಿಸಿದ್ರಲ್ರಿ ಎಲ್ಲ ಹೊಲಗಳು, ಅದು ನೋಡಿ ಕಿಸಿಂದ್ರೆ ನಾನು ಏನು ಮಾಡಿದ್ರಿ, ಕೋಳಿ ಶೆಡ್ ಹೊಡೆದ್ರಿ, ಕುರಿ ಶೆಡ್ ಹೊಡೆದೆ, ಅವೆಲ್ಲ ತೊಗೊಂಬಂದು ಕಿಸಿನ ಮರಿ ತೊಗೊಂಬಂದ್ರಿ. ಅದು ಮಾಡಿದ ಬಳಿಕ ಈಗ ಭಾಳ ಅನುಕೂಲ ಆಗ್ಯದ್ರಿ ಅವ್ರಿಂದ್ರಿ. ಬ್ಯಾಸಿಗೆ ದಿನದಾಗ ನೀರು ಇರ್ತಿದ್ದಲ್ರಿ ನಮ್ಗೆ, ಅದು ಕೃಷಿ ಹೊಂಡ ಮಾಡಿಕೊಟ್ಟು ಬಳಕ ಈಗ ನಾನು ಏಪ್ರಿಲ್ ಮೇ ತಿಂಗಳದಾಗ ನೀರು ಕಡಿಮೆ ಎದುರಿಸೋದಕ್ಕೆ ನಾ ಡ್ರಿಪ್ಪಿನ ಮೇಲೆ ಮಾಡಿದ್ನಪ್ಪ ಅಂದ್ರೆ 1 ಎಕರೆ ಟಮಾಟಿ 1 ಎಕರೆ ಮೆಣಸಿನ ಗಿಡ ನಾನು ಡ್ರಿಪ್ಪಿನ ಮೇಲೆ ಅದು ಉಣಿಸೋದ್ರಿಸೋದಕ್ಕೆ 2.5 ತಿಂಗಳ ಖಾಯಂ ಅದು ಬೆಳೆ ಹೋಗುತ್ತಾನೋ ನನ್ನ ಕೃಷಿ ಹೊಂಡದಾಗ ನೀರು ಇರ್ತಾವ್ರಿ. ಅಂದ್ರೆ ಕೃಷಿ ಹೊಂಡ ನಿಮ್ಮ ಕಾಯಿಪಲ್ಲೆ ಬೆಳೆದಕ್ಕೆ ಬಹಳ ಅನುಕೂಲ ಆಗ್ಯದ? ಬಹಳ ಅನುಕೂಲ ಸಾಹೇಬ್ರ, ಕೃಷಿ ಹೊಂಡದಿಂದ್ರೆ ನಾನು ಬ್ಯಾಸಗಿದಿಂದಾಗೆ ರೇಟ್ ಇರ್ತಾವ್ರಿ. ಬ್ಯಾಸಗಿ ದಿನದಾಗ ನೀರಿಲ್ಲದಾಗ ಸುಮ್ಮನೆ ಇಗ್ಲಿ ಹೊಡೆದು ಬಿಡ್ತಿದ್ದೇವ್ರಿ ನಾವು ಮೊದಲ. ಈ ಕೃಷಿ ಹೊಂಡ ಕೊಟ್ಟಬಳಕ ಈಗ 5-7 ವರ್ಷ ಐತ್ರಿ. ನಾವು ಬ್ಯಾಸಿಯಾಗ ಮಳೆಗಾಲದಾಗ ಹೆಚ್ಚು ಬೆಳೆಯಲ್ರಿ, ಕರೆ ಬ್ಯಾಸಿಯಾಗ ಮದ್ರ ಗ್ಯಾರಂಟಿ ಬೆಳಿತೀವಿ ಅನ್ನಂಥದ್ದು ಒಂದು ಇದು ಆಗ್ಯದ್ರಿ. ಯಾಕಪ್ಪ ಅಂತಂದ್ರೆ ನೀರು ಬೋರ್ ಒಂದ್ಸಲ ಕಮ್ಮಿ ಆದ್ರೂ ಸದ್ಯಕ್ಕೆ ನಮ್ಮ ಕೃಷಿ ಹೊಂಡದಾಗ ಒಂದು ಇಂಜನ್ನಲ್ಲೇ ನಾವು 15 ಮಿನಿಟ್ ನೀರು ಬಿಟ್ಟೇವಪ್ಪ ಅಂತ ನಮ್ಮ ಎಲ್ಲ ಗಿಡಗಳು ತೆಗೆದು ಬಿಡ್ತಾವ್ರಿ. ಹಿಂಗಾಗಿ ಬ್ಯಾಸಿಯಾಗೆ ನಾವು ಹೆಚ್ಚು ತೋರ್ತೀವ್ರಿ. ಮಳೆಗಾಲದಾಗ ಒಂದು 80,000 ರೂಪಾಯಿ ಕಾಯಿಪಲ್ಲೆ ಆಗ್ತೈತಪ್ಪ ಅಂದ್ರೆ 1,50,000 ತನ ನನ್ನ ಕಾಯಿಪಲ್ಲೆ ಬ್ಯಾಸಗಿದಂಗ ಏಪ್ರಿಲ್ ಮೇ ತಿಂಗಳದಾಗ 2 ತಿಂಗಳದಾಗ ಆತಾರೆ. ಮತ್ತೆ ಜೂನ್ಕ ಮತ್ತೆ ಮಳೆ ಸ್ಟಾರ್ಟ್ ಆಗೋದಕ್ಕೆ ಮತ್ತೆ ಹೊಸದು ಮಾಡಿರ್ತೇವ್ರಿ. ಅವಾಗ ಬೋರ್ನು ಚಾಲು ಆಗಿರ್ತಾವ ಇದನ್ನು ಆಗಿರ್ತಾವ. ಅಂದ್ರೆ ನೀವು ವರ್ಷ ಪೂರ್ತಿ ಒಕ್ಕಲ್ತನ ಮಾಡ್ತಾ ಇದ್ರಿ, ಕಾಯಿಪಲ್ಲೆದಿಂದ ನಿಮಗೆ ದುಡ್ಡು ಮೇಲಿಂದ ಮೇಲೆ ಬಂದೇ ಬರ್ತಿರ್ತದ, ಅದ್ರ ಜೊತೆಗೆ ಕೋಳಿ ಕುರಿ ಅದನ್ನು ಕೂಡ ಮಾಡ್ತೀನಿ ಅಂತಂದ್ರಿ. ಆಮೇಲೆ ಕೃಷಿ ಹೊಂಡ ನಿಮಗೆ ಬಹಳ ಅನುಕೂಲ ಆಗ್ಯದ ಅಂತ ಹೇಳಿದ್ರಿ. ಈಗ ಈ ಕೃಷಿ ಹೊಂಡ ಯಾವ ರೀತಿ ನಿಮಗೆ ಮತ್ತೆ ಅನುಕೂಲ ಆಗ್ತಾ ಇದೆ ಅಂತೀರಿ? ಈಗ ಕಾಯಿಪಲ್ಲೆ ಅಂತೂ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಮೀನು ಅದೇನಾದ್ರೂ ನೀವು ಸಾಕಣೆ ಮಾಡ್ತಾ ಇದ್ರಿ? ಇಲ್ಲ, ಮೀನಂತೂ ಫಸ್ಟಿನ ವರ್ಷ ಒಂದಿಟ್ಟು ಮಾಡಿದ್ದೇವ್ರಿ. ಈಗ ಸ್ವಲ್ಪ ನಮ್ಮ ಕಾಯಿಪಲ್ಲೆ ಹೆಚ್ಚು ಮಾರಾಟ ಒಯ್ಯೋದಕ್ಕೆ ತರೋದಕ್ಕೆ ಇದು ಮಾಡಿಲ್ರಿ. ಈ ವರ್ಷ ಅಂತೂ ಮಳೆ ಹೆಚ್ಚಾಗ್ಯದ್ರಿ. ಮತ್ತು ನಮಗೆ ಕೆನಲ್ನು ಬಿಟ್ಟಾರ್ರಿ, ಮ್ಯಾಗಿನ ಕೆನಲ್ನು ಬಿಟ್ಟಾರ. ಈ ವರ್ಷ ಕೆರೆಯನ್ನು ತುಂಬ್ಯಾದ್ರಿ. ನಾನು ಇನ್ನು ಮತ್ತೆ ಮೇಣ ಬಿಡಬೇಕಂತೇಳಿ ಮಾಡೀನಿ. ಒಂದು ತಿಂಗಳು ಬಿಟ್ಟು ಕಿಸಿದ್ರೆ ಮೇಣ ತೊಗೊಂಬಂದು ಕಿಸಿನ ಬಿಡ್ತೀನಿ. ಒಂದು ಈಗ ನೀವೇನು ಕೃಷಿ ಹೊಂಡ ಮಾಡ್ಕೊಂಡ್ರಿ, ಮಾಡ್ಕೊಂಡ ನಂತರ ಅದು ಯಾವತ್ತು ತುಂಬಿದಂಗೆ ಅದನ್ನ ಹೆಂಗೆ ಏನು ನಡುವ ಮಳೆ ಬರಲಿಲ್ಲಲ್ಲಪ್ಪ ತುಂಬೇ ಇಲ್ಲ ಏನು ಮಾಡೋದು ಅನ್ನುವಂಥದ್ದು ಚಿಂತೆ ಏನಾದರೂ ಬಂತ ನಡುವ? ಇಲ್ಲರಿ ಸಾಹೇಬ್ರೆ, ನಾ ಹಳ್ಳದ ಮಗ್ಗಲ್ ಕೈತಿರೋದು. ನನಗೆ ಅಲ್ಲಿದಿಂದ ಹಳ್ಳದಿಂದ ಪೈಪ್ಲೈನ್ ಮಾಡೀನಿ ಹೊಂಡಕ್ಕೆ ಹೋಗಷ್ಟು. ಅಲ್ಲಿ ಇಂಜನ್ ಕೊಟ್ಟಾರಿ ಕೃಷಿ ಇಲಾಖೆದವ್ರೆ, ಅದು ಹೊಂಡದವ್ರೆ ಇಂಜನ್ ಕೊಟ್ಟಾರಿ. ನಾ ಇಂಜನ್ದಿಂದ ಹೊಂಡ ತುಂಬ್ಕೋತೀನಿ ರೀ. ಮತ್ತೆ ಅದನ್ನ ನೀರು ಹೊಲಸು ಆತ ಅಂತೇಳಿ ಮತ್ತೆ ದಿನಂಪ್ರತಿ ನಾ ಕಾಯಿಪಲ್ಲೆಗೆ ಬಿಡ್ತೀನಿ ರೀ. ಅದು ಅದು ನಂದು ಬಂದು ಒಂದು ಮೋಟರ್ ತಂದು ಇದ್ರಾಗ ಬಿಡ್ತಾರಿ. ಒಂದು ಮೋಟರ್ದಿಂದ ಅದು ಹೋಗ್ತಾರಿ. ನನ್ನ ಖಾಯಂ ಯಾವಾಗಲೂ 12 ತಿಂಗಳ ನಾ ಏನು ಹೊಂಡ ಮಾಡೀನಲ್ರಿ, 12 ತಿಂಗಳ ತುಂಬಿದಂಗೆ ಇರ್ತಾರೆ. ಭಾಳ ಆದ್ರೆ ಒಂದು 5-7 ಫುಟ್ ಕಮ್ಮಿ ಆಗೋದಕ್ಕೆ ಮತ್ತೆ ಅಷ್ಟು ತುಂಬ್ಕೊಂಡು ಬಿಡ್ತೀನಿ ರೀ. 7 ವರ್ಷ ಆಯ್ತು ರೀ ನಾ ಹೊಟ್ಟೆ ಅದನ್ನು ಹೊಂಡಾನೇ ಖಾಲಿ ಮಾಡಿಲ್ರಿ. ಅಂದ್ರೆ ನೀರಿನ ವಿಷಯದೊಳಗೆ ನೀವು ಬಹಳ ಅದೃಷ್ಟವಂತರಿದ್ದೀರಿ, ಮತ್ತೆ ಅದೇ ರೀತಿಯಾಗಿ ನೀವು ಮಾಡ್ಕೊಂಡಿರಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಬಹಳ ಮುಖ್ಯವಾದಂಥದ್ದು. ಈಗ ನಿಮ್ಮನ್ನ ನೋಡಿ ಕೃಷಿ ಹೊಂಡ ಮತ್ತೆ ಬೇರೆ ಯಾರಾದ್ರೂ ಮಾಡ್ಕೊಂಡಾರ? ಇಲ್ರಿ, ನನ್ನ ಮಗ್ಗಲಕ್ಕಿನವ್ರಿಗೆ ನಂದು ಒಬ್ಬನ್ ನೋಡಿ ಕಿಸಿದ್ ಮೇ ಅವ್ ಬ್ಯಾಸಿಯಾಗ ತಮಾಟಿ ಬೆಳಿಲಕತ್ನಲ್ಲ 50-60 ರೂಪಾಯಿ ಕೆಜಿ ರೊಕ್ಕ ತೊಗೊಳಕತ್ತ ಅಂತ ಇಸಿದ್ರೆ ಎಲ್ಲಾರು ಕೃಷಿ ಇಲಾಖೆಗೆ ಹೋಗಿ ಕಿಸಿಂದ ಜಗಳ ತೆಗೆದು ಅವ್ರು 11 ಮಂದಿ ನಮ್ಗೆ ಮಾಡೇಬೇಕನ್ನ ನೀ ಹ್ಯಾಂಗ ಮಾಡ್ಕೊಂಡಿ ನಮಗೆ ಮಾಡ್ರನ್ನ ಮತ್ತೆ ಅಶ್ವಿನ್ ಮಾಡ್ಯಮ್ಮ ಇವರು ಬಂಕಾಪುರ್ ಮಡ್ಯಮ್ಮರು ಇದ್ರು ಅವಾಗ. ಇಲ್ರಿ, ಎಲ್ಲರಿಗೂ ಒಂದು ಕೊಟ್ಟಿರ್ತಾನ ನನ್ನ ಕೂಡ. ನನ್ನ ತೋಟ ಸುತ್ತಲ್ಲದ 11 ಹೊಂಡ ಒಂದೇ ತೊಲಿ ನಾವು ಮಾಡ್ಸೇವ್ರಿ. ನಾವು ಮಾಡಿದ 2 ವರ್ಷನಾಗ ಒಟ್ಟರಿಗೆ ಹೊಂಡ ಆಗ್ಯಾವ್ರಿ. ಓಸೂರು ಈಗ ದಾಳಂಬ್ರಿ ಮತ್ತು ದ್ರಾಕ್ಷಿ ಇದು ಮಾಡಿದ್ರ ಸದ್ಯಕ್ಕೆ ಓಸೂರು ಆ ನೀರಿಂದ ಕೊರ್ತಿಲ್ರಿ. ಆವಾಗ ನಮಗೆ ನೀರೇ ಇರ್ತಿದ್ದಿಲ್ರಿ. ಬ್ಯಾಸಗಿದಿಂದ ಪೂರ ದನಗಳು ಬಿಡುವಂಥ ಪರಿಸ್ಥಿತಿ ಇರ್ತಿತ್ತು. ಒಂದು ಬೆಳೆ ತೊಗೊಂಡೇವು ಅಂದ್ರೆ ಹೊಳ್ಳಿ ಮಳೆಗಾಲ ಬಂದು ನೀರು ಬರುತ್ತಾನ ನಾವು ಹಂಗೆ ಕುಂದಿರ್ತಿದ್ದೇವ್ರಿ. ಹೊಸರು ಈಗ ಹೊಸು ತೊಡ್ದನವರು ಆರಾಮದೇವ್ರಿ. ಅವರು ಅಲ್ದನ್ ನಾವು ತೊಗೊಂಬರ್ತೇವೆ, ನಮ್ಮ ಅಲ್ದೊಂದು ಅವ್ರು ತೊಗೊಂಬರ್ತಾರೆ. ಅವರು ದ್ರಾಕ್ಷಿ ಅದು ಮಾಡ್ಯಾರಿ. ನಾನು ಕಾಯಿಪಲ್ಲೆ ಬಿಟ್ಟು ಮತ್ತೊಂದು ಏನು ಮಾಡಿದ್ರು? ಕಾಯಿಪಲ್ಲೆದಾಗ ಲಾಭ ಐತ್ರಿ. ಈಗ ನೋಡ್ರಿ, ನೀವು ಒಬ್ಬರೇ ಬೆಳೀತಾ ಇರುವಂತಹ ಸಂದರ್ಭದೊಳಗೆ ಬೇರೆಯವರಿಗೂ ಕೂಡ ಅಸಮಾಧಾನ ಇರ್ತದೆ, ಆದ್ರೆ ಎಲ್ಲಾರು ಮಾಡೋದ್ ಕೂಡ ಎಲ್ಲರಿಗೂ ಸಂತೋಷ ಬರ್ತದಿಲ್ಲ? ಎಲ್ಲರಿಗೂ ಸಂತೋಷದಿಂದ ಅದಾರಿ. ನಿನ್ ನೋಡಿಕಿಸಿದ ನಾವು ಮಾಡಿದೇವ್ ನೋಡ್ರಿ. ನಾನು 4 ಲಕ್ಷದ ದಾಳಂಬರಿ ಬೆಳೆದೆ, ನಾನು ಬಾರಿ ಗಿಡ ಬೆಳೆದೆ, ನಾ ಪೇರು ಗಿಡ ಬೆಳೆದೆ, ಬಾಳಿ ಗಿಡ. ಎಲ್ಲಾರು ಹೊಂಡ ಯಾರು ಮಾಡ್ಯಾರಲ್ರಿ. ನಮ್ಮ ಇದ್ರಾಗ್ರಿ ಏಪ್ರಿಲ್ ಮೇ 2 ತಿಂಗಳ ನಮ್ಮ ನೀರಿನ ಕೊರತೆ ಇರ್ತೈತ್ರಿ. ಉಳಿದ ಟೈಮ್ದಾಗ ನೀರು ಇರ್ತಿದ್ದು. ಏಪ್ರಿಲ್ ಮೇ ತಿಂಗಳದಾಗ ದೊಡ್ಡ ಗಿಡಗಳು ಬರ್ತಿದ್ದಿಲ್ಲ, ಕಾಯಿಪಲ್ಲೆ ಬರ್ತಿದ್ದಿಲ್ಲ. ಈಗ ಎಲ್ಲರಿಗೆ ಏನೈತಲ್ರಿ, ಎಷ್ಟು ಮಂದಿ ಹೊಂಡ ಮಾಡ್ಕೊಂಡೇವ್ರಿ, ಅಷ್ಟು ಮಂದಿ ಒಟ್ಟರು ಮಳೆಗಾಲದಾಗೂ ಹಸಿರೇ ಇರ್ತಾವ, ಬ್ಯಾಸಗಿ ದಿನದಾಗೂ ಹಸಿರೇ ಇರ್ತಾವ್ರಿ. ಈಗ ಒಂದು ವರ್ಷಕ್ಕೆ ನಿಮ್ಮ ಒಂದು ಇಳುವರಿ ಆಯಿತು, ಆದಾಯ ಆಯಿತು, ಈಗ ಸಾಕಷ್ಟು ಕಾಯಿಪಲ್ಲೆ ಬೆಳೀತಾ ಇದ್ರಿ ಹೇಳಿದ್ರಿ. ಮಳೆಗಾಲಕ್ಕಿಂತ ಬ್ಯಾಸಗಿ ಒಳಗೆ ನಿಮಗೆ ಹೆಚ್ಚಿಗೆ ಇಳುವರಿ ಬರ್ತಾ ಇದೆ, ಹೆಚ್ಚಿಗೆ ಅದು ಯಾಕೆ ರೇಟ್ನು ಬ್ಯಾಸಗಿ ಒಳಗೆ ಚಲೋ ಸಿಗ್ತದೆ ನಿಮಗೆ ಆ ಟೈಮ್ನೊಳಗೆ? ಅಂದ್ರೆ ಒಟ್ಟು ಒಂದು ವರ್ಷದ ಅವಧಿಯೊಳಗೆ ಈ ಎಲ್ಲ ಉದ್ಯಮಗಳಿಂದ ನಿಮಗೆ ಎಷ್ಟು ಒಂದು ಆದಾಯ ಬರ್ತದೋ? ಇಲ್ರಿ, ನಮ್ಮದು ಆದಾಯ ಅಂತೂ 8-9 ಲಕ್ಷ ತನ ನಮ್ಮ ಬರೀ ಕಾಯಿಪಲ್ಲೆದಾಗಿರ್ತದ ರೀ. ನಾವು ನನ್ನ 5 ಮಂದಿ ಮೊಮ್ಮಕ್ಕಳು

ಅಲ್ಲೊಬ್ಬಾಳು ಕಡು ಚಲುವೆ, ದೂರಾದ ಊರಲ್ಲಿ ಅಲ್ಲೊಬ್ಬಾಳು ಕಡು ಚಲುವೆ. ಕಂಡಾರೆ ಮನಸ್ಸು ಕುಣಿತಾದೆ, ಕಂಡಾರೆ ಮನಸ್ಸು ಕುಣಿತಾದೆ, ಬಂದೋಗೆ ನನ್ನ ಮನೆಗಂಟ, ಬಂದೋಗೆ ನನ್ನ ಮನೆಗಂಟ. ನಿಂಬೆಯ ಹಣ್ಣಂಗೆ ತುಂಬಿದ ಮೈ ನೋಳೆ, ನಿಂಬೆಯ ಹಣ್ಣಂಗೆ ತುಂಬಿದ ಮೈ ನೋಳೆ. ಜ್ಞಾನ ಬಿತ್ತಲ್ಲೆ ನಿನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೆ ನಿನ್ನ ಮ್ಯಾಲೆ. ಜ್ಞಾನ ಬಿತ್ತಲ್ಲೆ ನಿನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೆ. ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ, ಅತ್ತ ನೋಡೆ ಇತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ. ತನ್ನ ತಾನು ತಂದನಾನಿ ತಾನೋ ತಂದನ್ನ ತಾನು ತಂದನಾನಿ ತಾನ